ರಾಷ್ಟ್ರೀಯ ಬಾಂಸ್ ಮಿಷನ್ ಕೆ ಸಹಯೋಗ ಸೆ ಆಧುನಿಕ ಪ್ರೊಸೆಸಿಂಗ್ ತಕ್ನೀಕೋ ಕೋ ಅಪನಾ ಕರ್ 2018-19 ಅರಣ್ಯ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ತಂದು ಬಿದಿರನ್ನು ಇನ್ನಿತರ ಕೃಷಿ ಬೆಳೆಯಂತೆ ನೆಟ್ಟು ಬೆಳೆಸಿ ಮಾರಾಟ ಮಾಡುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ರಾಷ್ಟ್ರೀಯ ಬಿದಿರು ಮಿಷನ್ ನ್ಯಾಷನಲ್ ಬ್ಯಾಂಬೂ ಮಿಷನ್ ಇದನ್ನು ಜಾರಿಗೆ ತಂದು ಬಿದಿರು ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಾಗಿದೆ. ಊದಿನ ಕಡ್ಡಿ ತಯಾರಿ, ಕಟ್ಟಡಗಳು ಹಾಗೂ ವಿವಿಧ ಆಸನಗಳ ನಿರ್ಮಾಣ, ಕಾಗದ ಬಟ್ಟೆ ತಯಾರಿ, ಜೈವಿಕ ಇಂಧನ, ಇಂತಹ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ತಾಂತ್ರಿಕತೆಗಳೊಂದಿಗೆ ಬಿದಿರನ್ನು ಹೆಚ್ಚಾಗಿ ಈಗ ಸಿರಿಸಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ಜೀವಶಾಸ್ತ್ರ ಹಾಗೂ ವೃಕ್ಷಾಭಿವೃದ್ಧಿ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾ ಎ ಕೃಷ್ಣ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಎಚ್ಪಿ ರಾಮಡಿಗಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ನಮ್ಮ ಶಿರ್ಷಿಯಲ್ಲಿರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ಜೀವಶಾಸ್ತ್ರ ಹಾಗೂ ವೃಕ್ಷಾಭಿವೃದ್ಧಿ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಎ ಕೃಷ್ಣ ಅವರಿದ್ದಾರೆ. ಇವತ್ತು ಮಹಾಗನಿ ಅನ್ನುವಂಥ ಬಹುಪಯೋಗಿ ಮರ, ಇದನ್ನು ಹೇಗೆ ನಮ್ಮ ಕೃಷಿ ಜೊತೆಗೆ ಅಳವಡಿಸ್ಕೋಬೇಕು ಮತ್ತು ಈ ಬೆಳೆಯನ್ನು ಬೆಳೆಯೋದ್ರಿಂದ ರೈತರಿಗೆ ಹೇಗೆಲ್ಲ ಅನುಕೂಲ ಆಗುತ್ತೆ, ಲಾಭದಾಯಕ ಆಗುತ್ತೆ, ಪರಿಸರಕ್ಕೂ ಕೂಡ ಒಂದು ಕೊಡುಗೆ ಹೇಗಾಗುತ್ತೆ, ಒಟ್ಟಾರೆ ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಕೃಷ್ಣ. ನಮಸ್ಕಾರ ಸರ್. ಈ ಮಹಾಗನಿ ಅನ್ನುವಂಥ ಈ ಅರಣ್ಯ ಬೆಳೆ ಇದೆಯಲ್ಲ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೇನೆ. ನೋಡಿ, ಮಹಾಗನಿ ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಅರಣ್ಯ ಇಲಾಖೆಯಿಂದ ಬೆಳೀತಾ ಇರುವಂತಹ ಮರವಾಗಿದೆ. ಇದು ಒಂದು ನಿತ್ಯ ಹರಿದ್ವರ್ಣ ಮರವಾಗಿಯೂ ಸಹ ಬೆಳೀತದೆ. ಇದು ಸಾಮಾನ್ಯವಾಗಿ 30 ಮೀಟರ್ ಎತ್ತರಕ್ಕೆ ಬೆಳೀತದೆ ಹಾಗೂ ದೊಡ್ಡದಾದಂಥ ಮರ ಆಗುತ್ತೆ. ಮತ್ತು ಗೋಳಾಕಾರವಾಗಿಯೂ ಇದರದ ಒಂದು ಮೇಲೆ ಏನು ಕಿರೀಟ ಅಂತ ಹೇಳ್ತೀವಲ್ಲ ಅಥವಾ ಅದೇ ರೀತಿ ಬರ್ತದೆ. ಮತ್ತು ಹೆಚ್ಚು ಹೆಚ್ಚು ಒಂದು ಟೊಂಗೆಗಳನ್ನು ಸೇರಿಸಿಕೊಂಡು ಬೆಳೆಯಬಲ್ಲದು. ಇದು ಹೇಳಬೇಕಾದ್ರೆ 100 ಸೆಂಟಿಮೀಟರ್ ವ್ಯಾಸ ಹೊಂದಿರ್ತದೆ. ಒಂದು ಒಳ್ಳೆಯ ದೊಡ್ಡದಾದಂಥ ಮರ 100 ಸೆಂಟಿಮೀಟರ್ ವ್ಯಾಸ ಹೊಂದಿರ್ತದೆ. ಸಾಮಾನ್ಯವಾಗಿ ಇದು ಬರಗಾಲ ಎಲ್ಲೆಲ್ಲಿ ಇರ್ತದೋ ಅಂತಹ ಪ್ರದೇಶಗಳು ಕೂಡ ಹೆಚ್ಚಿನ ಒಳ್ಳೆಯ ರೀತಿಯಲ್ಲಿ ಬೆಳೆಯುವಂತಹ ಮರ ಆಗಿದೆ. ಮಳೆ ಹೆಚ್ಚಾಗುವಂತಹ ಪ್ರದೇಶದಲ್ಲಿ ಕೂಡ ಬೆಳೀತದೆ, ಅಲ್ಲೂ ಬೆಳೀತದೆ. ಮತ್ತೆ ಬರಗಾಲದ ಪ್ರದೇಶಗಳಲ್ಲೂ ಸಹ ಇದು ಎಲ್ಲಿ ಮಳೆ ಕಡಿಮೆ ಇರ್ತದಂತ ಅಂತಹ ಪ್ರದೇಶಗಳಲ್ಲೂ ಸಹ ಚೆನ್ನಾಗಿ ಬೆಳೆಯುವಂತಹ ಮರ ಆಗಿದೆ. ಒಂದು ಕಾಲ್ಪನಿಕವಾಗಿ ಈ ಮರ ಅಷ್ಟು ಎತ್ತರ ಬೆಳೀತಾ ಇದೆ ಮತ್ತೆ ಸಾಕಷ್ಟು ರೆಂಬೆ ಕೊಂಬೆಗಳನ್ನ ಬಿಡುತ್ತಾ ಇದೆ ಅಂತ ಹೇಳಿದ್ರೆ, ನಮ್ ಬೇರೆ ಬೇವಿನ ಮರ ಇದೆ ಅಥವಾ ಬೇರೆ ಬೇರೆ ತರದ ಹುಣಸೆ ಮರ ಇದೆ, ನೋಡ್ಲಿಕ್ಕೆ ಹೇಗೆ ಕಾಣುತ್ತದೆ, ಯಾವ ತರ ಯಾವ ಮರದ ತರ? ಇದು ಏನು ಹೇಳ್ಬೇಕಾದ್ರೆ ಒಂದು ಮಿಲಿಯೇಸಿ ಅಂತ ಒಂದು ಕುಟುಂಬಕ್ಕೆ ಸೇರಿದಂತ ಒಂದು ಮರ ಆಗಿದೆ. ಇದಕ್ಕೆ ಈ ಮರದ ಒಂದು ಉಪಯೋಗಗಳೇನಂದ್ರೆ, ಇದರಿಂದ ಉನ್ನತ ದರ್ಜೆಯ ಒಂದು ಪೀಠೋಪಕರಣಗಳನ್ನು ಕ್ಯಾಬಿನೆಟ್ ಕೆಲಸಗಳಿಗಾಗಿ ಉಪಯೋಗಿಸಬಹುದು. ಇದು ಬರೀ ಭಾರತ ಒಂದೇ ಅಲ್ಲ, ದೇಶದ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಅತ್ಯುತ್ತಮ ಮರ ಅಂತ ಪರಿಗಣಿಸಲಾಗಿದೆ. ಇದು ಇದು ನಮ್ಮ ದೇಶದ ಮರ ಅಲ್ಲ, ಇದು ನಮಗೆ ಯುರೋಪ್ ಖಂಡದಿಂದ ಭಾರತಕ್ಕೆ ಬಂದಂತ ಒಂದು ಮರ. ಸುಮಾರು 16ನೇ ಶತಮಾನದಲ್ಲಿ ಯುರೋಪಿಯನ್ನರು ಈ ಭಾರತಕ್ಕೆ ಈ ಮರವನ್ನು ತಂದು ಇಲ್ಲಿ ನೆಟ್ಟು ಈಗ ಇದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾಡುಗಳಲ್ಲೂ ಸಹ ವ್ಯಾಪಕವಾಗಿ ಬೆಳೆಯಲಾಗ್ತಾ ಇದೆ. ಅದರಲ್ಲೂ ಮತ್ತು ಯಾವುದರಲ್ಲಿ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಂತೂ ಈ ಮರವನ್ನು ರಸ್ತೆ ಇಕ್ಕೆಲಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಈ ಮರ ಬೆಳಿಬೇಕಾಯಿತು ಅಂದರೆ ಎಂಥ ವಾತಾವರಣದಲ್ಲಿ ಇದು ಬೆಳೆಯುತ್ತೆ ಅಂತ ನೋಡ್ರಿ. ಇದು ಸಾಮಾನ್ಯವಾಗಿ ತೇವಾಂಶ ಇರುವಂತಹ ಪ್ರದೇಶಗಳಲ್ಲೂ ಜಾಸ್ತಿ ಬರುತ್ತದೆ ಹಾಗೂ ಒಂದು ಉಷ್ಣಾಂಶ ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲೂ ಬೆಳಿಬಹುದು. ಉಷ್ಣವಲಯದ ಒಂದು ಸಸ್ಯ ಆಗಿದೆ ಇದು. ಸಾಮಾನ್ಯವಾಗಿ ಹೇಳಬೇಕಂದ್ರೆ ಈ ಸಮುದ್ರ ಮಟ್ಟದಿಂದ 1500 ಮೀಟರ್ ಎತ್ತರವಿರುವಂತಹ ಪ್ರದೇಶದಲ್ಲಿ ಇದನ್ನು ನಾವು ಬೆಳೆಯಬಹುದಾಗಿದೆ. ಹಾಗೆ ಇದು ಹೆಚ್ಚಿನ ತಾಪಮಾನದಲ್ಲೂ ಸಹ ಉತ್ತಮವಾಗಿ ಬೆಳೆಯಬಲ್ಲದು. ಹಾಗೆ ಇದಕ್ಕೆ ವಾರ್ಷಿಕ ಮಳೆ 1000ರಿಂದ 2000 ವ್ಯಾಪ್ತಿಯಲ್ಲಿದ್ದರೂ ಈ ಇಂತಹ ಮಳೆ ಬೀಳುವಂತಹ ಪ್ರದೇಶಗಳಲ್ಲೂ ಸಹ ಇದು ಚೆನ್ನಾಗಿ ಬೆಳೀತದೆ. ಹಾಗೆ ಈ ಒಂದು ಬೆಳವಣಿಗೆ ಸಹ ಇದು ಶೀಘ್ರವಾಗಿ ಬೆಳೀತದೆ. ಇದು ಫಾಸ್ಟ್ ಗ್ರೋಯಿಂಗ್ ಸ್ಪೀಸೀಸ್ ಅಂತಂದೇ ನಮ್ಮಲ್ಲಿ ಈ ಎಲ್ಲ ಕಡೆಯೂ ಇದನ್ನು ಬೆಳೀತಾ ಇದ್ದಾರೆ. ಮತ್ತು ಇದು ಏನು ಎಲ್ಲ ಮಣ್ಣುಗಳಲ್ಲೂ ಸಹ ಬೆಳೀತದೆ. ಅದರಲ್ಲೂ ಗಿಡಗಳಿಗೆ ಸ್ವಲ್ಪ ನೆರಳಿದಂತೂ ಸಣ್ಣ ಸಸಿ ಇದ್ದಾಗ ಅತಿ ಶೀಘ್ರವಾಗಿ ಇದು ಬೆಳೀತದೆ. ಸ್ವಲ್ಪ ದೊಡ್ಡದು ಆಗ್ತಾ ಆಗ್ತಾ ಹೋದಂಗಿಲ್ಲ, ಬೆಳಕು ಹೆಚ್ಚು ಬೇಕಾಗ್ತದೆ, ಸೂರ್ಯನ ಪ್ರಕಾಶಮಾನ ಇದಕ್ಕೆ ಜಾಸ್ತಿ ಬೇಕಾಗ್ತದೆ. ಮತ್ತೆ ಈ ಸಸ್ಯ ಆಳವಾಗಿ ಒಂದು ಬೇರನ್ನು ಬಿಟ್ಟು ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯೋದ್ರಿಂದ ಒಂದು ಬಹು ಬೇಗ ಬೆಳವಣಿಗೆ ಆಗ್ತದೆ. ಯಾವುದೇ ಒಂದು ಸಸ್ಯ ಅಭಿವೃದ್ಧಿ ಆಗಬೇಕಾಯ್ತು ಅಂದ್ರೆ ಅದ್ರ ಕಾಯಿ ಬಿಡಬೇಕು, ಬೀಜ ಉದುರಿಸಬೇಕು, ಅವಾಗ ಮಾತ್ರ ಸಾಧ್ಯ. ಅಂದ್ರೆ ಅವು ಮರಿಯಾಗಿ ಮತ್ತೆ ದೊಡ್ಡ ದೊಡ್ಡ ಗಿಡ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಇದು ಯಾವಾಗ ಹೂ ಬಿಡುತ್ತೆ, ಯಾವಾಗ ಕಾಯಿ ಬಿಡುತ್ತೆ, ಏನು ಅಂತ ನೋಡಿ. ಮರಗಳಲ್ಲಿ ಒಂದು ಅವುಗಳ ಗುಣಧರ್ಮ ಅಂದ್ರೆ ಅವು ಹಚ್ಚಿದ ತಕ್ಷಣನೇ, ಸಸಿ ಆಗಿದ ತಕ್ಷಣನೇ ಹೂ ಕಾಯಿ ಬಿಡೋದಿಲ್ಲ. ಅದೇ ರೀತಿ ಈ ಮರದಲ್ಲೂ ಸಹ ಹೂ ಬಿಡುಕೆ ಅಥವಾ ಕಾಯಿ ಆಗುವಿಕೆ ಅದಕ್ಕೆ ಒಂದು ಇಂತಿಷ್ಟು ಸಮಯ ಅಂತ ಬೇಕು. ಸಾಮಾನ್ಯವಾಗಿ 20ನೇ ವರ್ಷದ ನಂತರ ನಾವು ನೆಟ್ಟ 20ನೇ ವರ್ಷದ ನಂತರ ಒಂದು ಕಾಯಿ ಅಥವಾ ಬೀಜ ಬಿಡುತ್ತೆ. ಹಾಗೆ ಇನ್ನು ಕೆಲವೊಂದು ಸರಿ ಹೇಳ್ಬೇಕಂದ್ರೆ ಇದಕ್ಕೆ ಒಂದು ಪೂರಕವಾದ ವಾತಾವರಣ ಅಥವಾ ಪೂರಕವಾದ ಮಣ್ಣು ಅದಕ್ಕೆ ಇದ್ರೆ ಅಲ್ಲಿ ಸ್ವಲ್ಪ ಬೇಗ ಈ ಫಲವತ್ತ ಒಂದು ಕಾಯಿ ಅಥವಾ ಹೂವು ಉತ್ಪತ್ತಿ ಮಾಡುತ್ತೆ. ಇನ್ನು ಕೆಲವೊಂದು ಪ್ರದೇಶಗಳಲ್ಲಿ ಎಲ್ಲಿ ಅದಕ್ಕೆ ಅಂತೂ ಒಂದೇ ಪೂರಕವಾದ ವಾತಾವರಣವಿಲ್ವೋ ಅಂತ ಕಡೆ ಸ್ವಲ್ಪ ನಿಧಾನ ಆಗ್ತಾ ಹೋಗ್ತದೆ, ಹೂವು ಮತ್ತು ಕಾಯಿ ಬಿಡುವುದು ನಿಧಾನ ಆಗ್ತದೆ. ಇದರಲ್ಲಿ ವಿಶೇಷ ಗುಣಗಳು ಏನು, ಯಾವುದಕ್ಕಾಗಿ ಇದನ್ನು ಬಳಸ್ತಾರ, ಏನು ಅಂತ ನಾನು ಆಗ್ಲೇ ಹೇಳಿದ್ರೆ ಇದು ಬಹುಮುಖ್ಯವಾಗಿ ಒಂದು ಇದರ ಮರಮುಟ್ಟು ತುಂಬಾ ಒಳ್ಳೆಯ ಒಂದು ಕ್ವಾಲಿಟಿ ಮರಮುಟ್ಟು ಬರೋದ್ರಿಂದ ಇದನ್ನು ಎಲ್ಲಾ ಕಡೆ ಉಪಯೋಗಿಸ್ತಾರೆ. ಅದರ ಜೊತೆಗೆ ಇದು ಒಂದು ಏನು ಔಷಧಿ ಸಸ್ಯವಾಗಿಯೂ ಸಹ ನಾವು ಬೆಳಿಬಹುದಾಗಿದೆ. ಇದರ ಕಾಂಡದ ತೊಗಟೆಯನ್ನು ಉಪಯೋಗಿ ಒಂದು ನಂಜು ನಿರೋಧಕ ರೋಗಗಳನ್ನು ನಾವು ಹೋಗಲಾಡಿಸಬಹುದಾಗಿದೆ. ಅದೇ ರೀತಿ ಅತಿಸಾರ ಬೇದಿಗಳಿಗೂ ಸಹ ಒಂದು ಕಷಾಯವಾಗಿ ಇದರ ತೊಗಟೆಯನ್ನು ಉಪಯೋಗ ಮಾಡಬಹುದಾಗಿದೆ. ಹಾಗೆ ಇನ್ನು ರಕ್ತಸ್ರಾವ ಅಥವಾ ರಕ್ತ ಇಂಥ ಕಡೆ ಎಲ್ಲಿ ಕಬ್ಬಿಣದ ಅಂಶ ರಕ್ತದಲ್ಲಿ ಕಡಿಮೆ ಆದಾಗಲೂ ಸಹ ಇಂಥದ ಒಂದು ದ್ರವವನ್ನು ಈ ಮರದ ಒಂದು ತೊಗಟೆಯ ಒಂದು ದ್ರವವನ್ನು ಕುಡಿದಾಗ ಅದು ಪುನಶ್ಚೇತನಗೊಳ್ಳುತ್ತೆ. ಈಗ ಶಕ್ತಿ ಮತ್ತು ಇನ್ನೂ ಕ್ಷಯ ರೋಗ ಇಂಥದ್ದು ಹತ್ತು ಹಲವಾರು ರೋಗಗಳಿಗೂ ಸಹ ಇದರ ಈ ಮರದ ತೊಗಟೆ ಬಹಳ ಉಪಯೋಗಕಾರಿ ಅಂತಂದು ಕಂಡು ಬಂದಿದೆ. ಮತ್ತೆ ಮರಮುಟ್ಟು ಅಂತ ಹೇಳಿದ್ರಲ್ಲ, ಟೇಬಲು ಕುರ್ಚಿ ಇಂಥವನ್ನು ಮಾತ್ರ ಮಾಡ್ಲಿಕ್ಕೇನು ಅಥವಾ ಕಿಡಕಿ ಬಾಗಿಲು ಕಂಬ ಮನೆ ಕಟ್ಟಲಿಕ್ಕೆ ತೊಲೆ ಅಂಥವೆಲ್ಲ ಇದರಿಂದ ಮಾಡಬಹುದಲ್ಲ. ಇದು ನಾನು ಹೇಳಿದ್ನಲ್ಲ, ಇದ್ರ ಮರಮುಟ್ಟು ತುಂಬಾ ಒಂದು ಬಹಳ ಅಟ್ರಾಕ್ಷನ್ ಅಂತ ಕರಿತೀವಿ ನಾವು. ಅದರ ಏನು ಚೇಗು ಅಥವಾ ಹಾರ್ಟ್ ವುಡ್ ಅಂತಂದು ಹೇಳ್ತೀವಲ್ಲ, ಹಾರ್ಟ್ ವುಡ್ ಕೆಂಪು ಮತ್ತು ಗುಲಾಬಿ ಬಣ್ಣದ್ದಾಗಿದೆ. ಅದು ತುಂಬಾ ಪ್ರತಿಯೊಬ್ಬರಿಗೂ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಹಾಗೆ ಇದು ಇನ್ನು ಕೆಲವೊಂದು ಕಡೆ ತುಂಬಾ ಕೆಂಪು ಬರುತ್ತೆ, ಕೆಲವು ಕಡೆ ಗುಲಾಬಿ ಬಣ್ಣದ್ದಾಗಿರುತ್ತೆ. ಈ ರೀತಿ ಇರೋದ್ರಿಂದ ಇದನ್ನ ನಾವು ಪೀಠೋಪಕರಣಗಳಲ್ಲಿ ಹೆಚ್ಚಿನದಾಗಿ ಉಪಯೋಗ ಮಾಡ್ತಾರೆ ಪೀಠೋಪಕರಣಗಳು. ಹಾಗೆ ಇನ್ನು ಏನು ನಾವು ಹೇಳ್ತೀವಲ್ಲ, ಆಫೀಸಿನ ಉಪಕರಣಗಳಾಗಿರ್ಬೋದು, ಈ ವಾರ್ಡ್ರೋಬ್ಗಳಾಗಿರ್ಬೋದು, ಇಂಥದಕ್ಕೆಲ್ಲ ಇದನ್ನು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಈ ಮರಮುಟ್ಟು. ಇದು ಸಾಮಾನ್ಯವಾಗಿ ಹೆಚ್ಚಿನ ಒಂದು ಏನು ಗಟ್ಟಿತನ ಹೊಂದಿದೆ, ಬಹಳ ದೀರ್ಘಕಾಲದವರೆಗೂ ಬಾಳ್ಕೆ ಬರುವಂತಹ ಒಂದು ಮರಮುಟ್ಟಾಗಿದೆ. ಅದೇ ರೀತಿಯಲ್ಲಿ ವಿಮಾನಗಳಲ್ಲಿ ಮತ್ತೆ ಕೆಲವೊಂದು ವಾಹನಗಳಲ್ಲೂ ಕೂಡ ಇದರ ಆಸನಗಳನ್ನು ಮಾಡಲಿಕ್ಕೂ ಸಹ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಹಾಗೂ ಕ್ಯಾಬಿನೆಟ್ ಕೆಲಸಗಳು ಎಲ್ಲೆಲ್ಲಿ ಕಚೇರಿಗಳಲ್ಲಿ ಕ್ಯಾಬಿನೆಟ್ಗಳಿರ್ಬೋದು, ದೋಣಿಗಳಿರ್ಬೋದು, ಇಂಥ ಒಂದು ಮಾದರಿ ಕೆಲಸಗಳಿಗೆ ಇದನ್ನ ಈ ಮರದ ಮರಮುಟ್ಟನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹಗುರ್ ಇರುತ್ತೆ ಅನ್ಸುತ್ತೆ, ತೀರ ಒಜ್ಜೆ ಇರಲ್ಲ ಇದು, ಅಲ್ಲ ಭಾರವಾಗಿರಲ್ಲ. ಇಲ್ಲ ಇದು ತೀರ ಭಾರವಾಗಿರಲ್ಲ, ಒಂದು ಹಗುರವಾಗಿರುತ್ತದೆ. ಆದ್ರೆ ಗಟ್ಟು ಅದರ ಇದು ಏನು ವುಡ್ ಮಾತ್ರ, ಅದರ ಕಟ್ಟಿಗೆ ಅಥವಾ ಮರಮುಟ್ಟು ಮಾತ್ರ ತುಂಬಾ ಗಟ್ಟಿಯಾಗಿರುತ್ತದೆ. ಹಾಗಾಗಿ ವಿಮಾನ ಅಂತಿಂತಲ್ಲೆಲ್ಲ ಇದನ್ನು ಬಳಸಲಿಕ್ಕೆ ಸಾಧ್ಯತೆ ಇದೆ. ಈಗ ನೀವು ಹೇಳಿದ್ರಿ 30 ಫೀಟ್ ಎತ್ತರ ತನಕ ಬೆಳೆಯುತ್ತೆ, ಮತ್ತೆ ಅಗಲವಾಗಿ ಬೆಳೆಯುತ್ತೆ, ರೆಂಬೆ ಕೊಂಬೆಗಳನ್ನು ಬೀಳುತ್ತೆ ಅಂತೇಳಿ. ಈ ಬೆಳೆಯನ್ನು ನಾವು ಕೃಷಿ ಜೊತೆಗೆ ಅಳವಡಿಸಿಕೊಂಡು ಕೃಷಿ ಅರಣ್ಯ ಮಾಡಲಿಕ್ಕೆ ಸಾಧ್ಯನೋ ಹೇಗೆ ಅಂತ? ಇದನ್ನ ಕೃಷಿ ಅರಣ್ಯದಲ್ಲಿ ನಾವು ಮಾಡಬಹುದಾಗಿದೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಕಡೆ ಎಲ್ಲಿ ಒಂದು ಈ ಕಾಫಿ ಬೆಳೆಯಲ್ಲಿ ಅಥವಾ ನಮ್ಮ ಕೃಷಿ ಅರಣ್ಯ ಭೂಮಿಯಲ್ಲಿ ಈ ಒಂದು ಮರವನ್ನು ಬೆಳೆಯೋದ್ರಿಂದ ಎಲ್ಲೆಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿಗೆಲ್ಲ ನೆರಳು ಬೇಕಾಗಿರುವಂತಹ ಪ್ರದೇಶದಲ್ಲಿ ಈ ಮರವನ್ನು ಬೆಳೆಯೋದ್ರಿಂದ ಅಲ್ಲಿ ಒಂದು ಕೃಷಿಯ ಚಟುವಟಿಕೆಗಳನ್ನು ಜಾಸ್ತಿ ಮಾಡಬಹುದಾಗಿದೆ ಅಥವಾ ಕೃಷಿಯನ್ನು ಲಾಭದಾಯಕ ಮಾಡಬಹುದಾಗಿದೆ. ಅಂದ್ರೆ ನೆರಳು ಬಯಸಿ ಬೆಳೆಯುವಂತ ಬೆಳೆಗಳ ಜೊತೆಗೆ ಇದನ್ನು ಬೆಳೆದ್ರೆ ಒಳ್ಳೇದು ಅಲ್ವಾ? ಅಂದ್ರೆ ಬದುವಿನಲ್ಲಿ ಹಾಕ್ತಾರೆ, ಕೆರೆ ದಂಡಿ ಮೇಲೆ ಹಾಕ್ತಾರೆ, ಮೂಲೆಯಲ್ಲಿ ಹಾಕ್ತಾರೆ, ಅಂತಲ್ಲಾದ್ರೂ ಒಂದಿಷ್ಟು ಹಾಕೊಳ್ಳೋದು ಒಳ್ಳೇದಲ್ಲ. ಹೌದೌದು, ಇದು ಅದ ಹೇಳಿದ್ನಲ್ಲ, ಈಗ ಕೆಲವು ಈ ಕಾಫಿ ಟೀ ಅಥವಾ ಇಂಥ ಎಲ್ಲೆಲ್ಲಿ ನೆರಳು ಬೇಕಂತ ಹೇಳಿದ್ನಲ್ಲ, ಅಂತ ಬೆಳೆಗಳಿಗೆ ಇದು ಬಹುಸೂಕ್ತವಾದಂತಹ ಮರ ಆಗಿದೆ. ಇನ್ನು ಈ ಮರಮಟ್ಟು ಗುಣಧರ್ಮದ ಬಗ್ಗೆ ಹೇಳಿದ್ರೆ ಈ ಸಸ್ಯ ಪಾಲನೆ ಎಲ್ಲ ಹೇಗಿದೆ? ಇದು ಸಾಮಾನ್ಯವಾಗಿ ಇದರ ಬೀಜ, ನಾನಾಗಲೇ ಹೇಳಿದ್ನಲ್ಲ, 20-15 ವರ್ಷ ಆದ ನಂತರ ಇದು ಬೀಜ ಬಿಡಲಿಕ್ಕೆ ಪ್ರಾರಂಭವಾಗುತ್ತೆ. ಅಂತಹ ಬೀಜ ಇದು ದೊಡ್ಡದಾಗಿರುತ್ತದೆ. ಇದರಲ್ಲಿ ಸುತ್ತಲೂ ನಾವು ವಿಂಗ್ಡ್ ಸೀಡ್ ಅಂತ ಕರಿತೀವಿ, ಅದು ಸುತ್ತಲೂ ಒಂದು ರೆಕ್ಕೆ ಇರ್ತದೆ. ಆ ರೆಕ್ಕೆಯನ್ನು ಮುರಿದುಬಿಟ್ಟು ನಾವು ಒಂದು ನರ್ಸರಿ ಬೆಡ್ಡಲ್ಲಿ ಹಾಕಿದಾಗ ಸುಮಾರು ಒಂದು ವಾರದಲ್ಲಿ ನಮಗೆ ಮೊಳಕೆ ಪ್ರಾರಂಭ, ಸುಮಾರು ಒಂದು ವಾರದಿಂದ 15 ದಿನಗಳಲ್ಲಿ ಮೊಳಕೆ ಪ್ರಾರಂಭ ಆಗ್ತದೆ. ಅದು ಏನು 4 ವಾರಗಳ ನಂತರ ಅಥವಾ 1-1.5 ತಿಂಗಳ ನಂತರ ಸಂಪೂರ್ಣವಾಗಿ ಅದು ನಾವು ನಾಟಿ ಮಾಡುವಂತಹ ಒಂದು ಸ್ಟೇಜ್ಗೆ, ಹಂತಕ್ಕೆ ಈ ಒಂದು ಸಸಿಗಳು ಬರ್ತವೆ. 6 ತಿಂಗಳ ನಂತರ 6 ತಿಂಗಳ ಸಸಿಗಳನ್ನ ನಾವು ಯಾವಾಗಲೂ ನಾಟಿ ಮಾಡಿದ್ರೆ ಬಹಳ ಒಳ್ಳೆಯದು. ಅಲ್ಲಿ ತನಕ ಪ್ಲಾಸ್ಟಿಕ್ ಬ್ಯಾಗು ಅಂತ ಹಾಕಿ ಬೆಳೆಸೋದ? ಹೌದು, ಅದು ಒಂದು ಸರಿ ನರ್ಸರಿ ಆದ್ಮೇಲೆ ಅದನ್ನ ಪ್ಲಾಸ್ಟಿಕ್ 1 ತಿಂಗಳು ಅಥವಾ 1.5 ತಿಂಗಳ ಮೊಳಕೆ ಬಂದ ನಂತರ ಅದನ್ನ ಪ್ಲಾಸ್ಟಿಕ್ ಕೊಟ್ಟೆಯಲ್ಲಿ ಹಾಕಿ 6 ತಿಂಗಳು ಅಲ್ಲಿ ಕಾಪಾಡಿಕೊಂಡು ನಂತರ ಅದನ್ನ ಏನಿದ್ರು ನಾವು ಏನು ಸೋಷಿಯಲ್ ಫಾರೆಸ್ಟ್ರಿ ಇರ್ಬೋದು ಅಥವಾ ಅಗ್ರೋ ಫಾರೆಸ್ಟ್ರಿ ಇರ್ಬೋದು, ಕೃಷಿ ಭೂಮಿಗಳಿರ್ಬೋದು, ಇಲ್ಲೆಲ್ಲ ನಾಟಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ನಾವು ಮಡಿಯಿಂದ ಈ ಪ್ಲಾಸ್ಟಿಕ್ ಪೇಪರಿಗೆ ಆ ಪ್ಲಾಸ್ಟಿಕ್ ಚೀಲಕ್ಕೆ ತಂದು ಹಾಕುವಾಗ ಅಲ್ಲಿ ಅದರ ಬೇರುಗಳು ಹರಿಬಾರದು, ಮತ್ತೆ ತೊಂದರೆ ಆಗಬಾರ್ದು, ಇಷ್ಟು ಸೂಕ್ಷ್ಮವಾಗಿರುತ್ತೆ, ಇಂತಿಂಥ ಕಾಳಜಿ ಬೇಕು, ಹಂಗೇನು ಇರುತ್ತೆ? ಹೌದು, ಇದು ನಾನಾಗಲೇ ಹೇಳಿದ್ನಲ್ಲ, ಇದು ಬಹು ಶೀಘ್ರವಾಗಿ ಬೆಳೆಯುವಂತಹ ಸಸ್ಯ ಆಗಿದೆ. ಇಲ್ಲಿ ಆ ಅಂತರ ನಾವು ಯಾವ ಒಂದು ನೆಡುತೋಪು ಮಾಡಬೇಕಾದ್ರೆ ಅಂತರ ಅದು ನಮ್ಮ ಮೇಲೆ ಅವಲಂಬಿತವಾಗಿರುತ್ತೆ ಅಥವಾ ಭೂಮಿ ಮೇಲೆ ಅವಲಂಬಿತವಾಗಿರುತ್ತದೆ. ಎಂತೆಂಥ ಭೂಮಿಗೆ ಯಾವ ರೀತಿ ಅಂತರ ಕೊಡಬೇಕಂತ ನಾವು ಮಾಡಬೇಕು. ಒಳ್ಳೆ ಫಲವತ್ತಾದ ಭೂಮಿಯಲ್ಲಿ ಸ್ವಲ್ಪ ಅಂತರ ಜಾಸ್ತಿ ಇರಬೇಕು, ಸುಮಾರು 2.5-2.5 ಮೀಟರ್ ಅಂತರದಲ್ಲಿ ಒಂದೊಂದು ಗಿಡನ ಹಚ್ಚಬೇಕಾಗತ್ತೆ. ಸಾಲಿಂದ ಸಾಲಿಗೂ 2.5 ಮೀಟರ್, ಗಿಡದಿಂದ ಗಿಡಕ್ಕೂ 1.5-2.5 ಮೀಟರ್ನಷ್ಟು ಅಂತರ. ಇನ್ನೂ ಕೆಲವು ಏನು ಬಂಜರು ಭೂಮಿಗಳಲ್ಲಿದ್ದರೆ ನೀವು 2 ಮೀಟರ್ ಹೋಗ್ಬೋದು. ಇನ್ನೂ ನಿಮ್ಮ ಭೂಮಿಯ ಫಲವತ್ತತೆ ಜಾಸ್ತಿ ಇದ್ದು ಅಥವಾ ಮಧ್ಯದಲ್ಲಿ ಏನಾದರೂ ಬೇರೆ ಮಿಶ್ರ ಬೆಳೆಗಳು ಬೆಳ್ಕೊಳ್ಳೋವಂಥ ಸಾಧ್ಯತೆ ಇದ್ದರೆ ನೀವು 4 ಮೀಟರ್ ಅಂತರದಲ್ಲೂ ಸಹ ಈ ಬೆಳೆಯನ್ನು ಬೆಳ್ಕೋಬಹುದು. ರೋಗ ಮತ್ತು ಕೀಟ ಏನರೆ ಇದಾವ ಈ ಬೆಳೆಗೆ? ಈ ಬೆಳೆಗೆ ಇನ್ನು ಇದು ಹೊಸ ಬೆಳೆ ಆಗಿರೋದ್ರಿಂದ ಯಾವುದೇ ಅಂಥ ರೋಗಗಳು ಮತ್ತು ಕೀಟಗಳ ಒಂದು ಸಾಧ್ಯತೆ ಕಂಡು ಬಂದಿಲ್ಲ. ಅದು ಇದಕ್ಕೆ ಸ್ವಲ್ಪ ಏನು ನರ್ಸರಿ ಸ್ಟೇಜ್ ಹಂತದಲ್ಲಿ ಮಾತ್ರ ಸ್ವಲ್ಪ ರೋಗಗಳು ಕಾಣಬರ್ತದೆ. ಹಾಗಾಗಿ ಈ ರೋಗಗಳು ತೀರಾ ಅಂತ ಬಹಳಷ್ಟು ರೋಗಗಳಿಲ್ಲ. ಯಾವುದು ಮಾಮೂಲಿ ಎಲ್ಲ ನರ್ಸರಿಯಲ್ಲೂ ಕಂಡುಬರುವಂತಹ ರೋಗಗಳೇ ಕಂಡುಬರುತ್ತವೆ. ಅದಕ್ಕೆ ನೀವು ಯಾವುದಾದ್ರೂ ಒಂದು ಯಾವುದು ಶಿಲೀಂದ್ರನಾಶಕಗಳನ್ನು ಓಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ, ಅಂತ ರೋಗಗಳನ್ನು ಕಂಟ್ರೋಲ್ ಮಾಡಬಹುದಾಗಿದೆ. ಆದಾಯ ಹೇಗೆ ಇದು? ಇದು ಒಂದು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಯೂ ಅರಣ್ಯ ಇಲಾಖೆ ಆಗಲಿ ಅಥವಾ ಇನ್ನೂ ಬೇರೆ ಬೇರೆ ಆಗಲಿ ಈ ರೈತರು ಸಹ ಬಹಳಷ್ಟು ಇಷ್ಟಪಟ್ಟು ಈ ಒಂದು ಬೆಳೆಯನ್ನು ಬೆಳೀತಾ ಇದ್ದಾರೆ. ಇದು ಒಂದು ಭವಿಷ್ಯದ ಮರವಾಗಿ ಹೊರಹೊಮ್ಮಿದೆ, ಯಾಕಂದರೆ ಬಹಳ ಶೀಘ್ರವಾಗಿ ಬೆಳೆಯೋದ್ರಿಂದ ಭವಿಷ್ಯದ ಮರವಾಗಿ ಹೊಮ್ಮಿದೆ. ನೀವು ಸಾಮಾನ್ಯವಾಗಿ 10-15 ವರ್ಷಕ್ಕೆ ಈ ಮರಗಳನ್ನು ಕಟಾವು ಮಾಡೋದ್ರಿಂದ ನಿಮಗೆ 1 ಎಕರೆ ವಾರ ಪ್ರದೇಶಗಳಲ್ಲಿ ಒಳ್ಳೆಯ ಆದಾಯವನ್ನು ಸಹ ಪಡ್ಕೊಳ್ಬಹುದು. ಇದು ಹೇಳಬೇಕಂದ್ರೆ ಒಂದು 10 ವರ್ಷಕ್ಕೆ ಸುಮಾರು ಒಳ್ಳೆಯ ಒಂದು ಹೆಚ್ಚಿನ ಒಂದು 40 ಘನ ಅಡಿವರೆಗೂ ಒಂದು ಬೆಳೀತದೆ. ಒಂದು 40 ಘನ ಫೂಟ್ನಷ್ಟು ಒಂದು ಏನು ಮುರಮುಟ್ಟು ಸಿಗುತ್ತೆ. ಅದನ್ನು ನಾವು ಈ ಇವತ್ತಿನ ಅಂದಾಜಿನ ಪ್ರಕಾರ ಒಂದು ಘನ ಫೂಟ್ ಬಂದುಬಿಟ್ಟು 2,500 ರೂಪಾಯಿವರೆಗೂ ಇದೆ. ಹಾಗಾಗಿ ಇದು ಸಾಮಾನ್ಯವಾಗಿ 10 ವರ್ಷದಲ್ಲಿ ಒಂದು ಮರದಿಂದ ನಿಮಗೆ 50,000 to 60,000 ಆದಾಯ ಕಳಿಸಬಹುದಾಗಿದೆ. ಹಾಗಾಗಿ 1 ಎಕರೆಯಲ್ಲಿ ಸಾಕಷ್ಟು ಮರ ಇರೋದ್ರಿಂದ ಒಳ್ಳೆಯ ಆದಾಯವನ್ನು ಗಳಿಸಬಹುದಾಗಿದೆ. ಅಂದ್ರೆ ಇದು 8 ವರ್ಷದ ತನಕ ಬೆಳೆಯುತ್ತೆ ಗಿಡ? ಇದು ಸಾಮಾನ್ಯವಾಗಿ ನಾವು ಹಾಗೆ ಬಿಟ್ರೆ ಸುಮಾರು 20-25 ವರ್ಷದವರೆಗೂ ನಾವು ಕಾಪಾಡ್ಕೋಬಹುದು. ಅಷ್ಟೇ, 20 ಅಲ್ಲ ಹಾಗೆ ಬಿಟ್ರೆ ಅದಕ್ಕಿಂತ ಮುಂಚೆ ನಮಗೆ ಲಾಭದಾಯಕ ಅಲ್ಲ. ನಾವು ಇದು 10 ವರ್ಷಕ್ಕೊಮ್ಮೆ ಇದನ್ನ ಶೀಘ್ರವಾಗಿ ಬೆಳೆಯೋದ್ರಿಂದ, ನಾವು ಇದನ್ನೇ ಕೃಷಿ ಮಾಡೋದ್ರಿಂದ, ನೆಡುತೋಪು ಮಾಡೋದ್ರಿಂದ 10 ವರ್ಷಕ್ಕೊಮ್ಮೆ ಇದನ್ನ ಕಟಾವು ಮಾಡಿ ಅದನ್ನ ಮಾರಾಟ ಮಾಡೋದ್ರಿಂದ ನಮಗೆ ಹೆಚ್ಚಿನ ಲಾಭ ಬರ್ತದೆ. ಈಗ ಅದಕ್ಕಿಂತ ನನಗೇನಿಸುತ್ತಂದ್ರೆ, ಈಗ 8 ಫೀಟು 10 ಫೀಟು ಆ ರೀತಿ ಅಂತರದಲ್ಲಿ ಬೆಳೆದಿರ್ತೀವಿ, ನಮಗೆ ಒಂದೊಂದು ಮರ ಮಧ್ಯದ್ದು ತೆಗೆದು ನಾವು ಮಾರಾಟ ಮಾಡಿದ್ವಿ, ಇನ್ನೊಂದು ಸ್ವಲ್ಪ ಹುಲಸಾಗಿ ಬೆಳೆಯುತ್ತೆ, ಅದನ್ನ 20 ವರ್ಷಕ್ಕೆ ಮಾರಬಹುದು. ಇನ್ನೊಂದು ಸ್ವಲ್ಪ ಬಿಟ್ಟರೆ ಒಂದು ಕೆಲವೊಂದಿಷ್ಟು ಮರವನ್ನು 30 ವರ್ಷಕ್ಕೂ ಮಾರಬಹುದು. ಹೆಚ್ಚು ಬೆಳೆದಷ್ಟು ಹೆಚ್ಚು ಲಾಭದಾಯಕ ಮರಮುಟ್ಟಿನಲ್ಲಿ ಸಿಗುತ್ತೆ. ಹೌದಲ್ಲ? ಹಾಗಾಗಿ ಇದ್ರ ವಯಸ್ಸು ಒಟ್ಟಾರೆ ಒಂದು 60-70 ವರ್ಷ ಇರಬಹುದು. ಆದರೆ ನಮಗೆ ನಾವು ಲಾಭದಾಯಕ ಮಾಡ್ಕೋಬೇಕಾದ್ರೆ ನೀವು ಹೇಳಿದ ಪದ್ಧತಿಯಲ್ಲೂ ಮಾಡಬಹುದು. ಅದು 10 ವರ್ಷಕ್ಕೆ ಸ್ವಲ್ಪ ಮರ, 20 ವರ್ಷಕ್ಕೆ ಸ್ವಲ್ಪ ಮರ, 30 ವರ್ಷಕ್ಕೆ ಸ್ವಲ್ಪ ಮರ, ಹಂತ ಹಂತವಾಗಿ ತೆಗೆಯೋದ್ರಿಂದ ಇನ್ನು ಒಳ್ಳೆಯ ಮರಮುಟ್ಟು ಸಿಗುತ್ತೆ, ಒಳ್ಳೆಯ ಒಂದು ಏನು ಗುಣಮಟ್ಟದ ಮರಮುಟ್ಟು ಸಿಗುತ್ತೆ, ನಮಗೆ ಹೆಚ್ಚಿನ ಒಂದು ಆದಾಯನೂ ಬರುತ್ತೆ. ಹಾಗಾಗಿ ಯಾಕಂದ್ರೆ ಎಷ್ಟೋ ರೈತರು 10-10 ವರ್ಷಕ್ಕೆ ಯಾರು ಕಟಾವು ಮಾಡಲ್ಲ, ಮತ್ತೆ ಬೇಡಿಕೆ ಅಂತದ್ ಬಹಳ ಕಡಿಮೆ ಇರುತ್ತೆ ಅಲ್ವಾ? ಅದಕ್ಕೆ ಇನ್ನೂ ಸರಿಯಾಗಿ ಕೆಚ್ ಬಂದಿರಲ್ಲ, ಮತ್ತೆ ನಾವು ಬೇಕಾದಂತ ಮರಮುಟ್ಟಿನ ಗುಣಮಟ್ಟ ಸಿಗೋದಿಲ್ಲ. 20 ವರ್ಷ ಆದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರುತ್ತೆ, 30 ವರ್ಷ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬೆಲೆ ಜಾಸ್ತಿ ಹಾಕುವಂತ ಹೋಗುತ್ತೆ. ಹೌದು ಸರ್. ಒಟ್ಟಾರೆ ಏನ್ ಹೇಳ್ತೀರಿ ಈ ಮಹಾಗಣಿ ಅನ್ನುವಂತ ಬೆಳೆ ಕುರಿತು? ಒಟ್ಟಾರೆ ಇದೊಂದು ಏನು ಒಂದು ರೈತರ ಆಶಾಕಿರಣವಾಗಿ ಹೊಮ್ತಾ ಇದೆ. ಮತ್ತೆ ಎಲ್ಲೆಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕಾಣ್ತಾ ಇದ್ವಿ, ಮಳೆಯ ಒಂದು ತುಂಬಾ ಕುಂಠಿತ ಆಗ್ತಾ ಇದೆ. ಕೆಲವೊಂದು ಪ್ರದೇಶಗಳಲ್ಲಿ ಬಹಳ ಕಡಿಮೆ ಮಳೆ ಬೀಳ್ತಾ ಇದೆ, ಕೆಲವೊಂದು ಪ್ರದೇಶಗಳಲ್ಲಿ ಜಾಸ್ತಿ ಮಳೆ ಬೀಳ್ತಾ ಇದೆ. ಇಂತಹ ಎಲ್ಲ ಪ್ರದೇಶಗಳಲ್ಲೂ ಸಹ ರೈತರು ಈ ನೀಲಗಿರಿಗೆ ಬದಲು ಈ ಒಂದು ಪರ್ಯಾಯ ಬೆಳೆಯಾಗಿ ಇದನ್ನು ಬೆಳೆದಾಗ ಇಲ್ಲಿ ಯಾವುದೂ ಒಂದು ನೀರಿನ ಅಂಶದ ಮೇಲೆ, ಭೂಮಿ ಒಳಗಿರುವಂತಹ ನೀರಿನ ಅಂಶದ ಮೇಲೂ ಸಹ ಒಂದು ನಕಾರಾತ್ಮಕವಾಗಿ ಏನು ಉಂಟು ಮಾಡೋದಿಲ್ಲ. ಹಾಗೆ ಇದನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ಹೆಚ್ಚಿನ ಒಂದು ಆದಾಯವನ್ನು ಗಳಿಸಬಹುದಾಗಿದೆ ಅಂತ ನಾನು. ಹಾಗಾಗಿ ಮಹಾಗಣಿ ಬೆಳೀಲಿ, ಬೇವು ಬೆಳೀಲಿ, ಅಥವಾ ಹುಣಸೆ ಬೆಳೀಲಿ, ಯಾವುದೇ ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ರೈತರು ಒಂದು ಗಮನಿಸಬೇಕೇನೆಂದರೆ ಏಕ ಬೆಳೆ ಪದ್ಧತಿ ಬೇಡ. ಅರಣ್ಯ ಬೆಳೆಗಳಲ್ಲಿ ಕೂಡ ಬೆಳೆ ವೈವಿಧ್ಯತೆ ಇರಲಿ, ಅರಣ್ಯದ ಬೇರೆ ಬೇರೆ ಬೆಳೆಗಳನ್ನು ಜೊತೆ ಜೊತೆಯಾಗಿ ಬೆಳೆಯೋದ್ರಿಂದ ಒಂದಕ್ಕೊಂದು ಪೂರಕವಾಗಿರ್ತವೆ, ಮತ್ತು ಅಲ್ಲಿ ಬೇಕಾದಂಥ ಅನೇಕ ಜೀವರಾಶಿಗಳು ಬಂದು ಅಲ್ಲಿ ಆಶ್ರಯ ಪಡಿತವು, ಮತ್ತು ಆ ಜಾಗ ಹೆಚ್ಚು ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಹೌದೌದು, ಇದು ನೀವು ಹೇಳಿದ್ದು ಮಾತ್ರ ಬಹಳಷ್ಟು ಸತ್ಯ. ಯಾವುದೇ ಒಂದು ಮರಗಳು ಎಲ್ಲದಕ್ಕೂ ಆಸರೆ ಆಗ್ತದೆ, ಬರೀ ಮನುಷ್ಯನಿಗೆ ಅಷ್ಟೇ ಅಲ್ಲ, ಎಲ್ಲ ಜೀವಜಂತುಗಳು, ಪಕ್ಷಿಗಳಿಗೆ, ಪಕ್ಷಿ ಸಂಕುಲ ಎಲ್ಲಕ್ಕೂ ಆಗುತ್ತೆ. ಹಾಗಾಗಿ ಇಂತಹ ಮರಗಳನ್ನು ಜಾಸ್ತಿ ಮಾಡೋದ್ರಿಂದ ನಾವು ಹೆಚ್ಚಿನ ಒಂದು ಕಾಡಿನ ಪ್ರದೇಶನೂ ಸಹ ನಾವು ಜಾಸ್ತಿ ಮಾಡಬಹುದಾಗಿದೆ. ಒಳ್ಳೆಯದು ಸರ್, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ಈ ಮಹಾಗಣಿ ಬೆಳೆ ಅದು ಅರಣ್ಯ ಬೆಳೆ ನಮ್ಮ ಕೃಷಿ ಜೊತೆಗೆ ಅಥವಾ ಇದನ್ನು ಆರ್ಥಿಕವಾಗಿ ಕೂಡ ಬೆಳಿಬೇಕಾಯಿತು ಅಂದರೆ ಯಾವ್ಯಾವ ರೀತಿಯಾಗಿ ಬೆಳಿಬಹುದು ಅನ್ನೋಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಡಾಕ್ಟರ್ ಕೃಷ್ಣಪ್ಪ ಅವರೇ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಹಾಗಣಿ ಬಹುಪಯೋಗಿ ಮರ ಈ ವಿಷಯವಾಗಿ ಡಾಕ್ಟರ್ ಎ ಕೃಷ್ಣ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಪಿ ರಾಮಡಗಿ. ಈಗ ಬೊಂದು ಎಚ್ ಮರಾಠಿ ಮತ್ತು ಸಂಗಡಿಗರಿಂದ ಶಿಗ್ಮೋ ಹಾಡುಗಳು. ಪುಲಿಂಗ ಮಾತರೆ ತಿಂಗಾರುಣ ಕೊಳಿಂಗ ಮಾತೇರೆ ಸಿಂಗಾರುಣ ಕೊಳಿಂಗ ಮಾತೇರೆ ಸಿಂಗಾರುಣ ಮತ ಬರ ರಕಲ್ ಪಾಠ ಹತಾರುಣಾ ಪಾಠ ರಸಮೇ ಹತಾರುಣಾ ರಕಲ್ ಪಾಠ ರಸಮೇ ಹತಾರುಣಾ ಪಾಠ ರಸಮೇ ಹತಾರುಣಾ ತಾರ ಜಗ ಬಸ ಕನಕ ತಾರ ಜಾ ಪಾಂಚ ಪಾವಲಾ ಪಾವನಾ ಮನು ಪಾತು ಹೊಕಾವನ ನನರ್ಯ ಬಂದು ಮಾಜೆ ಮಿನಾಲ ನನರ್ಯ ಬಂದು ಮಾಜೆ ಮಿನಾಲ ಸಾಂಕ್ತರೆ ಮಿನಾಲ ಐ ಸುಖ ಸಾಂಕ್ತರೆ ಮಿನಾಲ ಐ ಸುಖ ಸಾಂಕ್ತರೆ ಮಿನಾಲ ಐ ಸುಖ ಸಾಂಕ್ತರೆ ಮಿನಾಲ ಸುಮಿಲು ಸುವಾಲ ಘಡೋನ ಕರ ಸುಮಿಲು ಸುವಾಲ ಘಡೋನ ಕರ ಸುಮಿಲು ಸುವಾಲ ಘಡೋನ ಕರ ಸುಮಿಲು ಸುವಾಲ ರೇ ಘಡೋನ ಸ್ವಾಲೇಕ ಕುರುವಾನ ಕರೋನ ಕರ ಸ್ವಾಲೇಕ ಕುರುವಾನ ಕರೋನ ಕರ ಸ್ವಾಲೇಕ ಕುರುವಾನ ಕರೋನ ಕರ ಸ್ವಾಲೇಕ ಕುರುವಾನ ಕರೋನ ಕರ ದಾತಾ ಸರತೆ ಚೇ ಕೋರ್ವನ ದಾತಾ ಸರತೆ ಚೇ ಕೋರ್ವನ ದಾತಾ ಸರತೆ ಚೇ ಕೋರ್ವನ ದಾತಾ ಸರತೆ ಚೇ ಕೋರ್ವನ ಭಾಳೆ ಚೇ ಕೋರೋನ ಇಟಾ ಭಾಳೆ ಚೇ ಕೋರೋನ ಇಟಾ ಭಾಳೆ ಚೇ ಕೋರೋನ ಇಟಾ ಭಾಳೆ ಚೇ ಕೋರೋನ ಇದುವರೆಗೆ ಬೊಮ್ದು ಎಚ್ ಮರಾಠಿ ಮತ್ತು ಸಂಗಡಿಗರಿಂದ ಶಿಗ್ಮೋ ಪದಗಳನ್ನು ಕೇಳುತ್ತಿದ್ದೀರಿ. ಕೇಳುಗರೆ, ನಾಳೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಗುಲಾಬಿ ಕೃಷಿ ಈ ವಿಷಯವಾಗಿ ಡಾ ಹರ್ಷವರ್ಧನ್ ಎಂ ಇವರೊಂದಿಗೆ ಸಂದರ್ಶನವಿದೆ. ಸಂದರ್ಶಿಸುತ್ತಾರೆ ಟಿ ಶ್ಯಾಮ್ ಪ್ರಸಾದ್. ನಂತರ ರಾಣವ ಭೀಮವ್ವ ಕಳ್ಳಿಮಣಿ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳುವಿರಿ.